ಮಧುರಾಯಿತು ಬಲು ಸಿಹಿಯಾದ ಪಘಾತವಾಯಿತು ಮರು ಮಾತಾಡದೆ ಖುಷಿ ನೂರಾಯಿತು ಈ ವ್ಯಾಮೋಹ ವಿಪರೀತವಾಯಿತು ಆರಾಮಾಗಿ ಎದ್ದೆ ನಾನು ನಿನ್ನ ಕಂಡು ಹರಿಯೇನಾಯಿತು ಸುತ ಕ್ಷಣವೊಂದೊಂದು ರೋಚಕವಾಯಿತು ಕೂತುಕೊಂಡ ಜಾಗ ನಮ್ಮ ಮಾತೇ ಆಡುತ್ತವೇನು ಬಿಸು ಮಾತಾಡುತ್ತಾ ಹರಿಯೇನಾಯಿತು ಸವಿ ಕನಸೊಂದು ಜೀವಂತವಾಯಿತು ಆರಾಮಾಗಿ ಮರೆಯಿತು ಹೆಸರು ಮರೆಯಿತು ಈ ಮುದ್ದಾದ ಮೋರೆಯ ಚಂದವೇನು ಜತೆಯೋಡಾಡುತ್ತ ಅರೆಯೇನಾಯಿತು ಈ ಬಡ ಜೀವ ಶ್ರೀಮಂತವಾಯಿತು ಬಲು ಸಿಹಿಯಾದ ಪಘಾತವಾಯಿತು ಮರು ಮಾತಾಡದೆ ಖುಷಿ ನೂರಾಯಿತು ಈ ವ್ಯಾಮೋಹ ವಿಪರೀತವಾಯಿತು ಸರಿ ನಿಮ್ಗೊಂದು ವಿಷಯ ಗೊತ್ತಾ